ಮ್ಯೂಕೋರ್ ಮೈಕೋಸಿಸ್ ಕಪ್ಪು ಶಿಲೀಂಧ್ರ ಸೋಂಕು ಸಾಂಕ್ರಾಮಿಕವಲ್ಲ. ನಿಯಂತ್ರಣದಲ್ಲಿ ಇಲ್ಲದ ಸಕ್ಕರೆ ಕಾಯಿಲೆ ಸೋಂಕಿಗೆ ರಹದಾರಿ ಎಚ್ಚರ. ಅತಿಯಾದ ಸ್ಟೆರಾಯ್ಡ್ ಬಳಕೆ ರೋಗ ನಿರೋಧಕ ಶಕ್ತಿಯನ್ನು ಕುಂಠಿತಗೊಳಿಸುತ್ತದೆ. ಜಾಗ್ರತೆ ಇರಲಿ. ಶೀಘ್ರ ಪತ್ತೆ ಮತ್ತು ಚಿಕಿತ್ಸೆಯಿಂದ ಕಪ್ಪು ಶಿಲೀಂಧ್ರ ಸೋಂಕು ಸಂಪೂರ್ಣವಾಗಿ ಗುಣವಾಗುತ್ತದೆ. ಮಾಸ್ಕ್ ಧರಿಸಿ, ಅಂತರ ಪಾಲಿಸಿ, ಸ್ವಚ್ಛತೆ ಕಾಪಾಡಿ, ಸ್ವಯಂ ಪ್ರೇರಿತರಾಗಿ ಲಸಿಕೆ ಪಡೆಯಿರಿ. ಹೆಚ್ಚಿನ ಮಾಹಿತಿಗೆ ಆರೋಗ್ಯ ಸಹಾಯವಾಣಿ 104ಕ್ಕೆ ಕರೆ ಮಾಡಿ. ಕರ್ನಾಟಕ ಸರ್ಕಾರದ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ಪ್ರಕಟಣೆ. ಕೊರೋನಾ ಸಾಂಕ್ರಾಮಿಕ ಹರಡುತ್ತಿರುವ ಈ ಸಮಯದಲ್ಲಿ ಕೆಲಸ ಕಳೆದುಕೊಂಡು ಸಂಕಷ್ಟದಲ್ಲಿದ್ದೀರಾ? ಚಿಂತೆ ಬೇಡ. ಇಂದೇ ಜಾಬ್ ಕಾರ್ಡ್ ಮಾಡಿಸಿ ಮಹಾತ್ಮ ಗಾಂಧಿ ನರೇಗಾ ಯೋಜನೆಯಡಿ ಉದ್ಯೋಗಕ್ಕಾಗಿ ಅರ್ಜಿ ಸಲ್ಲಿಸಿ. ವರ್ಷಕ್ಕೆ ಕುಟುಂಬವೊಂದಕ್ಕೆ 100 ದಿನಗಳ ಉದ್ಯೋಗ ಖಚಿತ. ದಿನಕ್ಕೆ 289 ರೂಪಾಯಿಗಳನ್ನು ನಿಮ್ಮ ಬ್ಯಾಂಕ್ ಖಾತೆಗೆ ಜಮಾ ಮಾಡಲಾಗುತ್ತದೆ. ಹೆಣ್ಣು ಗಂಡಿಗೆ ಸಮಾನ ಕೂಲಿ. ಆಸಕ್ತರು ಇಂದೇ ನಿಮ್ಮ ಹತ್ತಿರದ ಗ್ರಾಮ ಪಂಚಾಯಿತಿ ಸಂಪರ್ಕಿಸಿ. ಉಚಿತ ಸಹಾಯವಾಣಿ 1800-525-6666 ಅಥವಾ ಕಾಯಕ ಮಿತ್ರ ಮೊಬೈಲ್ ಆಪ್ ಬಳಸಿ. ಕರ್ನಾಟಕ ಸರ್ಕಾರದ ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ಇಲಾಖೆಯ ಪ್ರಕಟಣೆ. ಬಾಯಲ್ಲಿ ನೀರೂರಿಸುವಂತಹ ನಂದಿನಿಯ ಟೇಸ್ಟಿ ಮೈಸೂರ್ ಪಾಕ್ ಧಾರವಾಡ ಪೇಡ ಸಿಹಿ ಉತ್ಪನ್ನಗಳ ಗರಿಷ್ಠ ಮಾರಾಟದ ಮೇಲೆ 10% ಡಿಸ್ಕೌಂಟ್ ಇದೀಗ ನಂದಿನಿ ಸಿಹಿ ಉತ್ಸವದಲ್ಲಿ. ಇದೇ August 19 ಪ್ರಾರಂಭ. ಎಲ್ಲಾ ಹಬ್ಬಗಳನ್ನ ನಂದಿನಿ ಸಿಹಿಯೊಂದಿಗೆ ಆಚರಿಸಿ. ಇದು ದಕ್ಷಿಣ ಕನ್ನಡ ಹಾಲು ಒಕ್ಕೂಟದ ಕೊಡುಗೆ. ರೈತ ಬಂಧುಗಳಿಗೆಲ್ಲ ನಮಸ್ಕಾರ. ಇಂದಿನ ಕಿಸಾನ್ ವಾಣಿ ಕಾರ್ಯಕ್ರಮಕ್ಕೆ ಸ್ವಾಗತ. ಈಗ ಅಡಿಕೆ ಬೆಳೆಯಲ್ಲಿ ಪೋಷಕಾಂಶ ನಿರ್ವಹಣೆ, ಈ ಕುರಿತು ಸಿಪಿಸಿಆರ್ಐ ಕಾಸರಗೋಡಿನ ಪ್ರಧಾನ ವಿಜ್ಞಾನಿ ಡಾಕ್ಟರ್ ರವಿ ಭಟ್ ಅವರೊಂದಿಗಿನ ಸಂದರ್ಶನ ಕೇಳೋಣ. ಡಾಕ್ಟರ್ ರವಿ ಭಟ್ ಅವರೇ, ನಮಸ್ಕಾರ. ನಮಸ್ಕಾರ. ಅಡಿಕೆ ಬೆಳೆಯಲ್ಲಿ ಸಮಗ್ರ ಪೋಷಕಾಂಶ ನಿರ್ವಹಣೆಯ ಒಂದು ಮಹತ್ವ ಏನು? ಯಾಕಾಗಿ ಈ ಸಮಗ್ರ ಪೋಷಕಾಂಶ ನಿರ್ವಹಣೆಯನ್ನ ಮಾಡಬೇಕು? ದೀರ್ಘಕಾಲೀನ ಅಡಿಕೆ ಬೆಳೆಯಲ್ಲಿ ಇದರ ಒಂದು ಮಹತ್ವ ಈ ಬಗ್ಗೆ ಹೇಳಿ. ನೀವು ಹೇಳಿದ ಹಾಗೆ ದೀರ್ಘಕಾಲೀನ ಬೆಳೆ ಅಡಿಕೆ ಒಂದು ಬಹುವಾರ್ಷಿಕ ಬೆಳೆ. ನಮ್ಮ ಪೋಷಕಾಂಶ ನಿರ್ವಹಣೆ ಅತ್ಯಂತ ಮುಖ್ಯ. ಯಾಕಂತಂದ್ರೆ ಎರಡು ವಿಧ ಇದೆ ಪೋಷಕಾಂಶದಲ್ಲಿ. ಒಂದು ಬೆಳೆ ಕೊಡುವಂತದ್ದು, ಇನ್ನೊಂದು ಮಣ್ಣಿಗೆ ಕೊಡುವಂತದ್ದು. ಮಣ್ಣು ಫಲವತ್ತಾಗಿದ್ರೆ ಬಹುಕಾಲದವರೆಗೆ ನಮ್ಮ ಬೆಳೆ ಕೊಡ್ತಾ ಇರ್ತದೆ ಚೆನ್ನಾಗಿ, ಇಲ್ಲಾಂತಂದ್ರೆ ಬೆಳೆ ಹಾಳಾಗ್ತಾ ಇರ್ತದೆ. ಹಾಗಾಗಿ ಮಣ್ಣಿಗೆ ಪೋಷಕಾಂಶ ಕೊಡುವಂತದ್ದು, ಗಿಡಕ್ಕೆ ಕೊಡುವಂತದ್ದು, ಎರಡು ಸಪರೇಟ್ ಆಗಿ ನೋಡ್ಕೊಂಡು ನಾವು ಸರಿಯಾಗಿ ಮಾಡ್ಲಿಕ್ಕೆ ಆಗ್ತದೆ. ಯಾಕಂತಂದ್ರೆ ಪೋಷಕಾಂಶ ನಿರ್ವಹಣೆ ಹೆಚ್ಚಾಗಿ ಮಾಡಬೇಕಾದ್ರೆ ನಮಗೆ ಮಣ್ಣಿನ ಫಲವತ್ತತೆ ಚೆನ್ನಾಗಿರಬೇಕು, ಇಳುವರಿ ಚೆನ್ನಾಗಿ ಬರಬೇಕು, ಇವೆಲ್ಲ ನಾವು ನೋಡ್ಕೋಬೇಕು. ಸಾಮಾನ್ಯವಾಗಿ ನಮ್ಮ ಈ ಪ್ರದೇಶಗಳಲ್ಲಿ ಎಲ್ಲಿ ನಾವು ಅಡಿಕೆ ಬೆಳಿತೇವೋ ಈ ಪ್ರದೇಶಗಳಲ್ಲಿ ಮಣ್ಣು ಫಲವತ್ತಾಗಿಲ್ಲ ಅಷ್ಟೊಂದು, ಅದಲ್ಲದೇ ನೀರು ಹಿಡ್ಕೊಳ್ಳೋದಿಲ್ಲ ಚೆನ್ನಾಗಿ. ಹಾಗಾಗಿ ಮಣ್ಣು ಫಲವತ್ತಾಗಬೇಕು, ನೀರು ಹಿಡ್ಕೊಳ್ಬೇಕು, ಮತ್ತು ಗಿಡಕ್ಕೆ ಬೇಕಾದ ಪೋಷಕಾಂಶ ಸಿಗಬೇಕು ಅಂತಾದ್ರೆ ಖಂಡಿತವಾಗಿಯೂ ಪೋಷಕಾಂಶ ನಿರ್ವಹಣೆ ಅತ್ಯಂತ ಮಹತ್ವದ್ದಾಗಿರುತ್ತದೆ. ಈಗ ಬೇರೆ ಬೇರೆ ಸನ್ನಿವೇಶದಲ್ಲಿ ಅಡಿಕೆ ಬೆಳೆಯನ್ನ ಬೆಳೆಯುವುದನ್ನ ನೋಡ್ತೀವಿ. ಇತ್ತೀಚಿನ ವರ್ಷಗಳಲ್ಲಂತೂ ಅಡಿಕೆಗೆ 400-500 ರೂಪಾಯಿ ಆದ ಮೇಲೆ ಸಾಂಪ್ರದಾಯಿಕವಾಗಿ ಎಲ್ಲಿ ಅಡಿಕೆ ಬೆಳೀತಾರೋ ಅದಲ್ಲದೆ ಬೇರೆ ಪ್ರದೇಶದಲ್ಲಿಯೂ ಕೂಡ ಅಡಿಕೆ ಬೆಳೆಯುವುದನ್ನು ನಾವು ನೋಡ್ತಾ ಇದ್ದೀವಿ. ಈ ಪ್ರದೇಶದ ಒಂದು ಆಯ್ಕೆ ಎಷ್ಟರ ಮಟ್ಟಿಗೆ ಪ್ರಾಮುಖ್ಯತೆಯನ್ನು ಪಡ್ಕೊಂಡಿದೆ ಅಡಿಕೆ ಕೃಷಿಯಲ್ಲಿ? ನಿಮ್ಗೆ ಗೊತ್ತಿರೋ ಹಾಗೆ ಮೂಲತಃ ಅಡಿಕೆ ನಮ್ಮ ಕರ್ನಾಟಕದ ತಟೀಯ ಭಾಗ ಕೋಸ್ಟಲ್ ಬೆಲ್ಟ್ ಮತ್ತು ಒಳಪ್ರಾಂತ್ಯಗಳಲ್ಲಿ ಕರಾವಳಿ ಪ್ರದೇಶಗಳಲ್ಲಿ ಬೆಳೀತಾ ಇದೆ, ತುಂಬಾ ಚೆನ್ನಾಗಿ ಬೆಳೀತಾ ಬರ್ತದೆ. ಕಾರಣ ಇಷ್ಟೇ, ಇಲ್ಲಿಯ ಮಣ್ಣು ಅಡಿಕೆ ಸೂಕ್ತವಾಗಿದೆ. ಹೇಗೆ ಸೂಕ್ತವಾಗಿದೆ ಅಂತಂದ್ರೆ, ಈ ಅಡಿಕೆ ಬೆಳೆಯುವ ಮಣ್ಣಿನಲ್ಲಿ ಗಾಳಿ ಆಡ್ತಾ ಇರಬೇಕು, ನೀರು ನಿಲ್ಲಬಾರದು, ಮಣ್ಣು ಕ್ಲೇ ಕಡಿಮೆ ಇರಬೇಕು, ಜೇಡಿ ಮಣ್ಣು ಕಡಿಮೆ ಇರಬೇಕು. ಅಂತ ಮಣ್ಣು ಸಿಗುವಂತ ನಮಗೆ ಎಲ್ಲಿ ಹೆಚ್ಚು ಮಳೆ ಬೀಳ್ತದೋ ಅಲ್ಲಿ ಮಾತ್ರ, ಎಲ್ಲೆಲ್ಲಿ ಹೆಚ್ಚು ಮಳೆ ಬೀಳುದಿಲ್ವೋ ಅಲ್ಲಿ ಮಣ್ಣು ಗಟ್ಟಿಯಾಗಿರ್ತದೆ, ಸ್ವಲ್ಪ ಜೇಡಿ ಮಣ್ಣು ಜಾಸ್ತಿ ಇರ್ತದೆ, ಅಲ್ಲಿ ಅಡಿಕೆ ಬೆಳಿಲಿಕ್ಕೆ ಸಾಧ್ಯ ಆಗೋದಿಲ್ಲ. ಹಾಗಾಗಿ ಎಲ್ಲೆಲ್ಲಿ ಮಣ್ಣು ಆಳ ಚೆನ್ನಾಗಿರ್ತದೋ, ಅಂದ್ರೆ 2 ಅಡಿಗಿಂತ ಹೆಚ್ಚು ಆಳ ಇರ್ತದೋ, ಎಲ್ಲಿ ನೀರು ನಿಲ್ಲುದಿಲ್ವೋ ಅಂತಲ್ಲಿ, ಗಾಳಿ ಚೆನ್ನಾಗಿ ಇಲ್ಲಿ ಆಡ್ತದೋ ಅಂತಲ್ಲಿ ನಾವು ಅಡಿಕೆಯನ್ನ ಖಂಡಿತವಾಗಿ ಉತ್ತಮವಾಗಿ ನಾವು ಬೆಳೆಯಬಹುದು. ಈಗ ತಗ್ಗು ಪ್ರದೇಶದಲ್ಲಿಯೂ ಕೂಡ ಅಡಿಕೆ ಬೆಳೆಯುವುದನ್ನ ನಾವು ನೋಡ್ತೀವಿ. ಎತ್ತರದ ಪ್ರದೇಶಗಳಲ್ಲಿ, ಆ ಒಂದು ಇಳಿಜಾರು ಇರುವಂತಹ ಪ್ರದೇಶದಲ್ಲಿಯೂ ಕೂಡ ಅಡಿಕೆ ಬೆಳೆಯುವುದನ್ನ ನಾವು ನೋಡ್ತೀವಿ. ಇಲ್ಲೆಲ್ಲ ಮಣ್ಣಿನ ಕೊಚ್ಚಣನ್ನೆಲ್ಲ ತಡೆಗಟ್ಟುವಂತಹದ್ದೆಲ್ಲ ಹೇಗೆ? ಇಳಿಜಾರಿನಲ್ಲಿ ಅಡಿಕೆ ಬೆಳೆಯುವಾಗ ಒಂದು ಮುಖ್ಯ ಅಂಶ ಅಂತಂದ್ರೆ, ನೀರು ಹೆಚ್ಚು ಬಸಿದು ಹೋಗ್ತದೆ ಹಾಗೂ ಹೋಗಬಾರದು, ಮಣ್ಣು ಸವಕಳಿ ಆಗಬಾರದು. ಅಂದ್ರೆ ಪಾತಿಗೆ ಅಡ್ಡಲಾಗಿ ಗಿಡವನ್ನು ಹಾಕಿಕೊಂಡು ಬೆಳೆಯಬಹುದು. ಆಮೇಲೆ ಕೆಳಭಾಗದಲ್ಲಿ ಬೆಳೆಯುವಾಗ ಆದಷ್ಟು ಮಟ್ಟಿಗೆ ನೀರು ನಿಲ್ಲಬಾರದು, ನೀರು ಬಸಿದು ಹೋಗಲಿಕ್ಕೆ ಬಸಿಗಾಲಿ ಮಾಡಿಕೊಡಬೇಕು, ಬೆಳಿಬಹುದು. ಅದೇ ರೀತಿ ಸಾಮಾನ್ಯವಾಗಿ ಮಣ್ಣು ಸಹ ಕೊರೆದು ಹೋಗಿ ಪೋಷಕಾಂಶ ಸವಕಳಿಯಾಗಿ ಗಿಡಕ್ಕೆ ಸಿಗುವುದು ಕಷ್ಟ ಆಗ್ತದೆ, ಹಲವಾರು ಸಮಸ್ಯೆಗಳು ಬರ್ತವೆ. ಅದನ್ನು ತಡೆದುಕೊಳ್ಳಿಕ್ಕೆ ನಾವು ಪೋಷಕಾಂಶ ನಿರ್ವಹಣೆ ಚೆನ್ನಾಗಿ ಮಾಡ್ಕೋಬೇಕಾಗ್ತದೆ. ಈಗ ಅಡಿಕೆ ಮರದಲ್ಲಿ ನೋಡಿದ್ರೆ ನಾವು ಕಾಂಡ ತುಂಬಾ ದೊಡ್ಡದಿರ್ತದೆ, ಸುಮಾರು 1/4 ಭಾಗ ಕಾಂಡದ ತೂಕ ಇರ್ತದೆ. ಆದ್ರೆ ನಾವು ಪೋಷಕಾಂಶ ಕೊಡುವಾಗ ಈ ಭಾಗ ನಾವು ಅಷ್ಟು ಗಮನಿಸುವುದಿಲ್ಲ. ಅದಕ್ಕಾಗಿ ನಾವು ಪೋಷಕಾಂಶ ಕೊಡುವಾಗ ಬರೀ ಕಾಯಿ ಅಲ್ಲದೇನೆ ಗಿಡದ ಸಂಪೂರ್ಣ ಭಾಗಗಳು, ಎಲೆ ಇರ್ಬೋದು, ಕಾಂಡ ಇರ್ಬೋದು, ಬೇರೆ ಇರ್ಬೋದು, ಹೀಗೆ ಎಲ್ಲ ಭಾಗಗಳನ್ನು ನೋಡಿಕೊಂಡು ಪೋಷಕಾಂಶ ಕೊಡ್ತಾ ಇದ್ರೆ ಬಹು ವರ್ಷವರೆಗೆ ನಮಗೆ ಅಡಕೆ ಬೆಳೆಯಲಿಕ್ಕೆ ಸಾಧ್ಯ ಆಗ್ತದೆ. ಇತ್ತೀಚಿನ ಒಂದು ಬೆಳವಣಿಗೆಯನ್ನು ನಾನು ಗಮನಿಸಿದ ಹಾಗೆ ಈ ಕಲ್ಲು ಕೋರೆ ಅಥವಾ ಕಲ್ಪನೆ ಅಂತ ಹೇಳ್ತೀವಿ, ಅಲ್ಲಿಯೂ ಕೂಡ ಮಣ್ಣನ್ನು ತುಂಬಿಸಿ ಗಿಡ ನಾಟಿ ಮಾಡುವಂತಹ ಒಂದು ಪ್ರವೃತ್ತಿ ಬೆಳೀತಾ ಇದೆ, ಈ ಬಗ್ಗೆ ಏನ್ ಹೇಳ್ತೀರಿ? ಕಲ್ಲು ಕೋರೆಗಳಲ್ಲಿ ಮಣ್ಣು ತುಂಬಿ ಬೆಳೆದಾಗ ಪ್ರಾರಂಭದ 10-15 ವರ್ಷಗಳಲ್ಲಿ ತುಂಬಾ ಚೆನ್ನಾಗಿ ಬರ್ತದೆ, ಸಮಸ್ಯೆ ಇಲ್ಲ. ಆದ್ರೆ ಅಷ್ಟು ವರ್ಷದ ಆದ ನಂತರ ಯಾವಾಗ ಬೇರು ತಳಮಟ್ಟಕ್ಕೆ ತಲುಪ್ತದೋ ಆಗ ಬೇರೆ ಬೆಳವಣಿಗೆ ಕುಂಠಿತವಾಗಿ ಬೆಳೆ ಹಾಳಾಗಲು ಪ್ರಾರಂಭವಾಗ್ತದೆ. ಇದನ್ನು ನಾವು ಬಹಳ ಕಡೆ ನೋಡಿದೀವಿ. ಮೊದಲ 10-15 ವರ್ಷ ತುಂಬಾ ಚೆನ್ನಾಗಿ ಬರ್ತದೆ, ಉದಾಹರಣೆಗೆ ಭತ್ತ ಗದ್ದೆಯಲ್ಲಿ ಅಡಕೆ ಹಾಕಿದ್ರು ಅಷ್ಟೇ, ಮೊದಲ 10-15 ವರ್ಷ ಚೆನ್ನಾಗಿ ಬರ್ತದೆ, ಆಮೇಲೆ ಸಮಸ್ಯೆ ಪ್ರಾರಂಭ ಆದ್ಮೇಲೆ ಸಂಪೂರ್ಣ ತೋಟ ನಾಶ ಆಗಿ ಹೋಗ್ತದೆ. ಮಾಡಿದಷ್ಟು ಖರ್ಚಿಗೂ ಸಹ ಉತ್ಪನ್ನ ಸಿಗದೇನೆ ರೈತರಿಗೆ ತುಂಬಾ ಹಾನಿ ಆಗ ಕಂಡು ಬರ್ತಾ ಇದೆ. ಸರಿ, ಈಗ ಪೋಷಕಾಂಶಗಳ ನಿರ್ವಹಣೆ ಬಗ್ಗೆ ಹೇಳಿ. ಅಡಿಕೆ ಮುಖ್ಯವಾಗಿ ಬಹುವಾರ್ಷಿಕಗಳು, ನಮ್ಮಲ್ಲಿ ಹೇಳಿದಾಗೆ ಇದರಲ್ಲಿ ಪೋಷಕಾಂಶ ಬಳಸಿಕೊಳ್ಳುವ ಶಕ್ತಿ ತುಂಬಾ ಇಲ್ಲ, ಸ್ವಲ್ಪ ಕಡಿಮೆ ಇದೆ. ಉದಾಹರಣೆ ಹೇಳುದಾದ್ರೆ ಸಾರಜನಕ 100 ಗ್ರಾಂ ಕೊಟ್ಟರೆ ಅದರಲ್ಲಿ ಬರೀ 10-15% ಮಾತ್ರ ಉಪಯೋಗಿಸಿಕೊಳ್ತದೆ. ಹಾಗೆ ರಂಜಕವನ್ನು 100 ಗ್ರಾಂ ಕೊಟ್ಟರೆ ಬರೀ ಕಾಲು ಭಾಗ ಮಾತ್ರ ತೊಗೊಳ್ಕೊಳ್ತದೆ. ಅದೇ ರೀತಿ ಪೊಟಾಷ್ ಸಹ. ಹಾಗಾಗಿ ನಾವು ಅಡಿಕೆ ಗೊಬ್ಬರ ಕೊಡುವಾಗ ಈ ಎಲ್ಲ ಅಂಶಗಳನ್ನು ನೋಡಿಕೊಂಡು ನಾವು ಗೊಬ್ಬರವನ್ನು ಕೊಡಬೇಕಾಗ್ತದೆ. ಇನ್ನು ಅಡಿಕೆ ಬೇಕಾದಂತಹ ಮುಖ್ಯ ಪೋಷಕಾಂಶಗಳು ಮುಖ್ಯವಾಗಿ ಸಾರಜನಕ, ರಂಜಕ, ಪೊಟಾಷ್ ನಾವು ಹಾಕ್ತಾ ಇರ್ತೀವಿ. ಸಂಗಡ ಕ್ಯಾಲ್ಸಿಯಂ, ಮೆಗ್ನೀಷಿಯಂ, ಸಲ್ಫರ್, ಇದನ್ನ ನಾವು ಹುಷಾ ಎಲ್ಲ ಕಡೆ ಕೊಡ್ಲಿಕ್ಕೆ ಹೋಗುದಿಲ್ಲ, ಎಲ್ಲೆಲ್ಲಿ ಕೊರತೆ ಕಂಡು ಬರ್ತೋ ಅಲ್ಲಿ ಕೊಡ್ತಾ ಇರ್ತೀವಿ. ಆಮೇಲೆ ಲಘು ಪೋಷಕಾಂಶಗಳು ತುಂಬಾ ಮುಖ್ಯ. ಇವುಗಳಲ್ಲಿ ಸತು, ಒಂದು ಜಿಂಕ್, ತಾಮ್ರ, ಕಾಪರ್ ಅಂತ ಬರ್ತದೆ, ಕಬ್ಬಿಣ, ಮ್ಯಾಂಗನೀಸ್, ಬೋರಾನ್ ಅತ್ಯಂತ ಮುಖ್ಯವಾದಂತಹ ಪೋಷಕಾಂಶಗಳು. ಇವು ಸಹ ಅತಿ ಕಡಿಮೆ ಪ್ರಮಾಣದ ಅಡಿಕೆಗೆ ಬೇಕು, ಆದ್ರೆ ಬೇಕು, ಇಲ್ಲ ಅಂತಂದ್ರೆ ಅಡಿಕೆಯ ಇಳುವರಿ ತುಂಬಾ ಕಡಿಮೆ ಆಗೋದು ಕಂಡು ಬರ್ತಾ ಇದೆ. ಕಾಲಕ್ರಮೇಣ ಯಾಕೆ ಮಣ್ಣು ಅಕ್ಷಯಪಾತ್ರ ಇಲ್ಲ, ಪೋಷಕಾಂಶಗಳು ತುಂಬಾ ಇರಲಿಕ್ಕಿಲ್ಲ. ಕಾಲಕ್ರಮೇಣ ಅಡಿಕೆಗೆ ಬರೋದ್ರಿಂದ ಪೋಷಕ ಇಳುವರಿ ತೆಗೆದಾಗ ಪೋಷಕಾಂಶ ಸಹ ಬರ್ತಾ ಹೋಗ್ತಾ ಇರ್ತವೆ. ತಿರುಗಿ ನಾವು ಕೊಡದೇ ಇದ್ರೆ ಮಣ್ಣಿಗೆ ಕೊರತೆ ಕಂಡು ಬಂದು ಅಡಿಕೆ ಬೆಳವಣಿಗೆಯಲ್ಲಿ ಕುಂಠಿತ ಆಗ್ತದೆ. ಹಾಗೆ ಲಭ್ಯತೆ ಅಧಿಕವಾದಲ್ಲಿ, ಈಗ ನಾನು ಕೊರತೆ ಅಂತ ಹೇಳಿದೆ, ಹೆಚ್ಚಾಗುತ್ತೆ, ಹೆಚ್ಚಾದರೂ ಸಹ ಸಮಸ್ಯೆ ಇದೆ, ವಿಷ ಆಗ್ತದೆ. ಉದಾಹರಣೆಗೆ ಒಂದು ತೋಟ ನೋಡಿದ್ವಿ ನಾವು ಶಿವಮೊಗ್ಗ ಜಿಲ್ಲೆಯಲ್ಲಿ, ಅಲ್ಲಿ ತೋಟ ನೋಡಿದಾಗ ಸಂಪೂರ್ಣವಾಗಿ ಪೊಟಾಷಿಯಂ ನ ಕೊರತೆ ಕಂಡು ಬರ್ತಾ ಇತ್ತು ನೋಡಿದಾಗ. ಆದ್ರೆ ಆ ಮಣ್ಣಿನಲ್ಲಿ ಪೊಟಾಷ್ ಕೊರತೆ ಇಲ್ಲ. ಕುಲಕಾಶ ಪರೀಕ್ಷೆ ಮಾಡಲಾಗಿ ಗೊತ್ತಾಗಂತಂದ್ರೆ ಬೋರಾನ್ ಅನ್ನ ಅಪ್ಲೈ ಮಾಡಿದ್ದಾರೆ, ಕೊಟ್ಟಿದ್ದಾರೆ, 3 ವರ್ಷ ಕೊಟ್ಟಿದ್ದಾರೆ ಬೋರಾನ್ ಅನ್ನ. ಹಾಗಾಗಿ ಬೋರಾನ್ ವಿಷ ಆಗಿದೆ, ಪೊಟಾಷ್ ಕೊರತೆ, ಬೋರಾನ್ ವಿಷ, ಎರಡು ಒಂದೇ ರೀತಿ ಕಂಡು ಬರ್ತವೆ. ಹಾಗಾಗಿ ನಿಮಗೆ ಪರೀಕ್ಷೆ ಮಾಡ್ಕೊಳ್ಳಿಕ್ಕಾಗಿ ಮಣ್ಣು ಪರೀಕ್ಷೆ ಮಾಡಬೇಕು, ಗುರುತು ಮಾಡ್ಕೋಬೇಕು, ಇಲ್ಲಾಂತಂದ್ರೆ ಪೋಷಕಾಂಶ ವಿಷ ಆಗಿ ಸಹ ಗಿಡಕ್ಕೆ ತೊಂದರೆ ಆಗ್ತದೆ. ಬಹುಶಃ ಇದೇ ಸನ್ನಿವೇಶವನ್ನ ಈ ಸ್ಲರಿಗೇಷನ್ ಅಥವಾ ಒಂದು ದ್ರವ ರೂಪದಲ್ಲಿ ಕೊಡುವಂತಹ ಹಟ್ಟಿ ಗೊಬ್ಬರ ಅಥವಾ ಇದು ಕಾಂಪೋಸ್ಟ್ ಇದನ್ನ ಸ್ಲರಿ ರೂಪದಲ್ಲಿ ಕೊಟ್ಟಂತಹ ಸಂದರ್ಭದಲ್ಲಿಯೂ ಕೂಡ ನೈಟ್ರೋಜನ್ ಜಾಸ್ತಿ ಆಗ್ತದೆ, ಪೊಟಾಷ್ ಕಡಿಮೆ ಆಗಿ ತೊಂದರೆ ಆಗ್ತದೆ ಅಂತ ಹೇಳ್ತಾರಲ್ಲ. ಹೌದು, ಇದು ಸಹ ಹೌದು. ಯಾಕಂದ್ರೆ ಅಡಿಕೆಗೆ ಪೊಟಾಷ್ ಜಾಸ್ತಿ ಬೇಕು, ಪೊಟಾಷ್ ಕಡಿಮೆ ಆಗ್ತಾ ಇದ್ದಾಗೆ ಅಡಿಕೆ ತೊಂದರೆ ಪ್ರಾಬ್ಲಮ್ ಜಾಸ್ತಿ ಆಗ್ತದೆ. ಸಾರ್ವಜನಿಕ ಉಪಯೋಗಿಸ್ಕೊಳ್ಳಿಕ್ಕೆ ಪೊಟಾಷ್ ಬೇಕೇ ಬೇಕು. ಅದಕ್ಕೆ ನಾವು ಒಂದೇ ರೀತಿ ಗೊಬ್ಬರ ಕೊಡ್ತಾ ಇದ್ದಾಗ ಒಂದೇ ಪೋಷಕಾಂಶ ಹೆಚ್ಚಾಗಿ ಮಣ್ಣಿಗೆ ಸೇರಿಕೊಂಡಾಗ ಉಳಿದ ಪೋಷಕಾಂಶ ಕಡಿಮೆ ಆಗಿ ಅಸಮತೋಲನ ಆಗಿ ಕೊರತೆ ಕಂಡು ಬರ್ತದೆ. ನಮಗೂ ಅಷ್ಟೇ, ಮನುಷ್ಯರಿಗೂ ಅಷ್ಟೇ, ಸಮತೋಲನ ಆಹಾರ ಬೇಕು. ಅದೇ ಸಹ ಗಿಡಕ್ಕೂ ಸಹ ಅಷ್ಟೇ, ಸಮತೋಲನ ಆಹಾರ ಬೇಕು. ಸಿಗದೇ ಇದ್ರೆ ಉತ್ಪಾದನೆ ಕಡಿಮೆ ಆಗಿ ಗಿಡ ಹೆಚ್ಚು ಇದನ್ನು ಬಾಳಿಕೆ ಬರಲಿಕ್ಕೆ ಸಾಧ್ಯ ಆಗುವುದಿಲ್ಲ. ಈಗ ಬೇರೆ ಬೇರೆ ಮೂಲದಿಂದ ಈ ಪೋಷಕಾಂಶವನ್ನು ಒದಗಿಸುವುದಕ್ಕೆ ಅವಕಾಶ ಇದೆ. ಮೂಲಭೂತವಾಗಿ ಈ ಸಾವಯವ ರೀತಿಯಲ್ಲಿಯೂ ಕೂಡ ಕೃಷಿಯನ್ನು ಮಾಡಬಹುದು, ಜೊತೆಗೆ ರಾಸಾಯನಿಕ ಗೊಬ್ಬರವನ್ನು ಕೂಡ ಬಳಕೆ ಮಾಡಬಹುದು. ಈ ಹೊಲದ ಈ ಎರಡನ್ನು ಮಿಶ್ರ ಮಾಡಿಕೊಂಡು ಕೂಡ ಕೃಷಿಯನ್ನ ಮಾಡಬಹುದು ಅಂತ ಯಾವ್ದನ್ನ ಆಯ್ಕೆ ಮಾಡ್ಕೊಂಡು? ನಾನು ನಿಮ್ ಮೊದಲೇ ಹೇಳಿದಾಗೆ ಪೋಷಕಾಂಶ ನಿರ್ವಹಣೆ ಅಂತಂದ್ರೆ ಮರಗಳಿಗೆ ಕೊಡುವಂತದ್ದು, ಮಣ್ಣಿಗೆ ಕೊಡುವಂತದ್ದು. ಯಾಕೆಂತಂದ್ರೆ ಮಣ್ಣು ಫಲವತ್ತಾಗಿದ್ರೆ ಗಿಡಕ್ಕೆ ಬೇಕಾದ ಪೋಷಕಾಂಶ ಸಿಗ್ತದೆ, ಮಣ್ಣು ಹೆಲ್ದಿ ಆಗಿರ್ತದೆ, ಮಣ್ಣು ಸಾಯಬಾರದು, ಬದುಕಿ ಜೀವಂತಿರಬೇಕು. ಹಾಗಾಗಬೇಕಾದ್ರೆ ಮಣ್ಣಿಗೆ ಆಹಾರ ಅಂತಂದ್ರೆ ಸಾವಯವ ವಸ್ತುಗಳು. ಅವು ಮಣ್ಣಿಗೆ ಕೊಟ್ಟಾಗ ಅವು ಕೊಳೆತು ಅಲ್ಲಿ ಪೋಷಕಾಂಶಗಳು ಅಥವಾ ಸೂಕ್ಷ್ಮ ಜೀವಿಗಳು ಬೆಳೆದು ಇರುವಂತಹ ಪೋಷಕಾಂಶವನ್ನ ತೆಗೆದು ಗಿಡಕ್ಕೆ ಕೊಡ್ತವೆ. ಹಾಗಾಗಿ ಮಣ್ಣಿನ ಆರೋಗ್ಯಕ್ಕಾಗಿ ಸಾವಯವ ವಸ್ತು ಬೇಕು. ಇನ್ನು ಅಲ್ಲಿರುವಂತಹ ಪೋಷಕಾಂಶಗಳು ಗಿಡಕ್ಕೆ ಸಾಕಾಗುವುದಿಲ್ಲ. ಉದಾಹರಣೆಗೆ ಪೊಟ್ಯಾಶ್ ಅಡಿಕೆಗೆ 140 ಗ್ರಾಂ ಬೇಕು, ಸಾರಜನಕ 100 ಗ್ರಾಂ ಬೇಕು. ಹೀಗಿದ್ದಾಗ ಕೊಟ್ಟಂತಹ ಸಾವಯವ ವಸ್ತುಗಳಲ್ಲಿ ಇರುವಂತಹ ಪೊಟ್ಯಾಶ್ ಪ್ರಮಾಣ ತುಂಬಾ ಕಡಿಮೆ ಇರ್ತದೆ. ಯಾವ್ದು ಸಗಣಿ ಕೊಡಬಹುದು ಅಥವಾ ಯಾವ್ದು ಹಸಿರ ಗೊಬ್ಬರ ಕೊಡಬಹುದು, ಕಂಪೋಸ್ಟ್ ಕೊಡಬಹುದು, ಕಡಿಮೆ ಇರ್ತದೆ. ಹಾಗಾಗಿ ನಾವು ಗಿಡಕ್ಕೆ ಬೇಕಾದಂತ ಪೋಷಕಾಂಶ ಮ್ಯಾಚ್ ಮಾಡ್ಲಿಕ್ಕಾಗಿ ರಾಸಾಯನಿಕ ಗೊಬ್ಬರವನ್ನು ಕೊಡಬೇಕಾಗ್ತದೆ. ಅಂದ್ರೆ ಇದರರ್ಥ ಎರಡೂ ಸಹ ಬೇಕು, ಸಾವಯವ ಬೇಕು, ರಾಸಾಯನಿಕ ಬೇಕು. ಎಷ್ಟು ಬೇಕು ಅಂತಂದ್ರೆ ಗಿಡಕ್ಕಷ್ಟು ಬೇಕು ಅಷ್ಟನ್ನು ನಾವು ಕೊಡಬೇಕು, ಮಣ್ಣಿನ ಆರೋಗ್ಯ ಹಾಳಾಗಬಾರ್ದು, ಅದು ಚೆನ್ನಾಗಿರಬೇಕು. ಹಾಗಾಗಿ ಯಾವುದೇ ಒಂದು ಪದ್ಧತಿ ಅಲ್ಲದೆ ಸಾವಯವ ಅಥವಾ ಒಂದೇ ಅಲ್ಲ, ರಾಸಾಯನಿಕ ಒಂದೇ ಅಲ್ಲ, ಎರಡು ಮಿಶ್ರ ಮಾಡುವಂತಹದ್ದು ಸಮಗ್ರ ಪದ್ಧತಿ ಅಂತ ಹೇಳ್ತೀವಿ. ಅದನ್ನು ಬಳಸಿಕೊಂಡು ಮಾಡಿದ್ರೆ ಅತ್ಯಂತ ಸೂಕ್ತ ಅಂತ ನನ್ನ ಅನಿಸಿಕೆ. ಈಗ ಪೋಷಕಾಂಶವನ್ನು ಕೊಡುವಂತಹ ಸಂದರ್ಭದಲ್ಲಿ ಸ್ಪ್ಲಿಟ್ ಡೋಸ್ ಅಥವಾ ಎರಡು ಹಂತದಲ್ಲಿ ಮೂರು ಹಂತದಲ್ಲಿ ಕೊಡಬೇಕು ಅಂತ ಹೇಳ್ತೀವಿ, ಇದರ ಒಂದು ಉದ್ದೇಶ ಏನು, ಯಾಕಾಗಿ ಮಾಡಬೇಕು? ನೀವು ಅಡಿಕೆ ತೋಟದಲ್ಲಿ ನೋಡಿದ್ರೆ ಸುಮಾರು ಅಡಿಕೆ ಹಿಂಗಾರಗಳು ಇರುವಂತಹ ಕಾಲ ಅಂತ ಸುಮಾರು ವರ್ಷವಿಡೀ ನಾವು ನೋಡ್ತಾ ಇರ್ತೀವಿ. ಅಡಿಕೆ ಬೆಳೆ ಇರುವಂತಹ ಗೊನೆಯಷ್ಟೇ ಪ್ರತಿ ಈ ವರ್ಷ ಅಡಿಕೆ ಗೊನೆ ಇರ್ತದೆ. ಹೂ ಬಿಟ್ಟು ಕಾಯಾಗಲಿಕ್ಕೆ ಮೂರು ವರ್ಷ ಬೇಕು. ಆ ಮೂರು ವರ್ಷದಲ್ಲಿ ಒಂದು ವರ್ಷ ನಾವು ಮರದ ಮೇಲೆ ನೋಡ್ತೀವಿ, ಅಡಿಕೆ ಮರದ ಮೇಲೆ ಗೊನೆಯಾಗಿ, ಮತ್ತೆರಡು ವರ್ಷ ಒಳಗಡೆ ಇರ್ತದೆ. ಹಾಗಾಗಿ ಈ ಮೂರು ವರ್ಷಗಳಲ್ಲಿ ಯಾವುದೇ ಸಮಯದಲ್ಲಿ ಪೋಷಕಾಂಶದ ಕೊರತೆ ಉಂಟಾದ್ರೆ, ನೀರಿನ ಕೊರತೆ ಉಂಟಾದ್ರೆ ಆ ಮುಂದಿನ ಬೆಳೆ ಮೇಲೆ ಪರಿಣಾಮ ಬೀಳುತ್ತೆ. ಹಾಗಾಗಿ ಈ ಮೂರು ವರ್ಷಗಳಲ್ಲಿ ಸರಾಗವಾಗಿ ನಿರಂತರವಾಗಿ ಪೋಷಕಾಂಶ ಕೊಡ್ತಾ ಇರಬೇಕು, ಬಹುವರ್ಷಕ್ಕೆ ಒಳಗಿದ್ದಕ್ಕೆ. ಹಾಗೆ ಮಾಡಬೇಕಾದ್ರೆ ಪ್ರತಿ ತಿಂಗಳು ಸಹ ಪೋಷಕಾಂಶ ಅದಕ್ಕೆ ಬೇಕು. ಹಾಗಾಗಿ ಆದಷ್ಟು ಮಟ್ಟಿಗೆ ಪ್ರತಿ ತಿಂಗಳು ಸಹ ಪೋಷಕಾಂಶವನ್ನ ಭಾಗ ಮಾಡಿ ಕೊಟ್ರೆ ಅತ್ಯಂತ ಸೂಕ್ತ ಅಂತ ಸೋಷಲ್ ಕಂಡು ಬಂದಿದೆ. ನಾವು ಹೇಳ್ತೀವಿ ರಸಾವರಿ ಮೂಲಕ ಗೊಬ್ಬರ ಕೊಡಬಹುದು ಅಂತೇಳಿ. ಹಾಗೆ ಕೊಟ್ಟಾಗ ಡಿಸೆಂಬರ್ ತಿಂಗಳಿಂದ ಮೇ ವರೆಗೆ ಪ್ರತಿ ತಿಂಗಳು ನೀವು ಗೊಬ್ಬರ ಕೊಡ್ತಾ ಇದ್ರೆ ಇಳುವರಿ ಹೆಚ್ಚಾಗ್ತದೆ, ಅದಲ್ಲದೇ ಪೋಷಕಾಂಶಗಳ ಬಳಕೆ ಸಹ ಕಡಿಮೆ ಮಾಡಬಹುದು. ನೇರವಾಗಿ ಗೊಬ್ಬರವನ್ನು ಕೊಡುವುದಿದ್ರೂ ಕೂಡ ಕನಿಷ್ಠ ಪಕ್ಷ ಎರಡು ಹಂತಗಳಲ್ಲಾದ್ರೂ ಕೊಟ್ಟರೆ ಒಳ್ಳೇದು. ಎರಡು ಹಂತ ಹೆಚ್ಚು ನೀರಾಗಿದೆ ಅಂತಾದ್ರೆ ಹೆಚ್ಚು ಮಾಡಬಹುದು, ತೊಂದರೆ ಇಲ್ಲ, ಕನಿಷ್ಠ ಎರಡು ಮಾಡಲೇಬೇಕು. ಪೋಷಕಾಂಶಗಳನ್ನು ಕೊಡುವಂತಹ ಪದ್ಧತಿಯ ಬಗ್ಗೆ ಹೇಳಿ. ಯಾವುದೇ ಒಂದು ಪೋಷಕಾಂಶ ಮಣ್ಣಿಗೆ ಕೊಡುವಾಗ ಅದು ಮಣ್ಣಿನ ಸಂಗಡ ಮಿಶ್ರ ಆಗಬೇಕು, ಮಣ್ಣಿನ ಮೇಲೆ ಇದ್ರೆ ಗಿಡಕ್ಕೆ ಪ್ರಯತ್ನ ಇಲ್ಲ. ಯಾಕಂತಂದ್ರೆ ಪೋಷಕಾಂಶಗಳು ಮಣ್ಣಲ್ಲಿ ಸೇರ್ಕೊಂಡಾದ್ಮೇಲೆ ಗಿಡಗಳು ಬೇರಿನ ಮೂಲಕ ಮಣ್ಣಿನಿಂದ ಪೋಷಕಾಂಶ ತೊಗೊಳ್ಕೊಳ್ತವೆ, ಗೊಬ್ಬರದಿಂದ ನೇರವಾಗಿ ಗಿಡ ತಗೊಳ್ಳೋದಿಲ್ಲ. ಹಾಗಾಗಿ ಯಾವುದೇ ಗೊಬ್ಬರ ಕೊಟ್ಟಾಗ ಅದು ಗೊಬ್ಬರ ಅಂತ ಆದ್ರೆ ಮಣ್ಣಿಗೆ ಸೇರಿಸಿ ಮಿಶ್ರ ಮಾಡಿದಾಗ ಮಾತ್ರ ನೀವು ಪೋಷಕಾಂಶ ಮಣ್ಣಿಗೆ ಕೊಟ್ಟು ಮಣ್ಣಿಂದ ಗಿಡಕ್ಕೆ ಸಿಗ್ತದೆ. ಹಾಗಾಗಿ ಮಳೆಗಾಲ ಮುಗಿದ ನಂತರ ಸಾಮಾನ್ಯವಾಗಿ ಗಿಡದ ಬುಡ ಬಿಡಿಸಿ. ಮತ್ತೊಂದು ಕಾರಣ ಇದಕ್ಕೆ, ಹೆಚ್ಚು ಮಳೆ ಬೀಳುವ ಪ್ರದೇಶಗಳಲ್ಲಿ ಮಳೆಗಾಲದ ನಂತರ ಮಣ್ಣು ಗಟ್ಟಿ ಆಗ್ತದೆ, ಸ್ವಲ್ಪ ಗಾಳಿ ಆಡೋದಿಲ್ಲ, ಗಾಳಿ ಆಡಬೇಕು, ಇದಕ್ಕೆ ಬೇರೆ ಗಾಳಿ ಆಡದೇ ಇದ್ರೆ ಬೆಳವಣಿಗೆ ಕುಂಠಿತ. ಹಾಗಾಗಿ ಬುಡ ಬಿಡಿಸಿಕೊಂಡು ಮಣ್ಣು ಗಟ್ಟಿಯಾದಾಗ ಅಲ್ಲಿ ಗೊಬ್ಬರವನ್ನು ಹಾಕಿ ಮಣ್ಣನ್ನು ಮುಚ್ಚಿದ್ರೆ ಈ ಗೊಬ್ಬರಗಳು ಮಣ್ಣಿನಲ್ಲಿ ಮಿಶ್ರ ಆಗಿ ಪೋಷಕಾಂಶಗಳು ಮಣ್ಣಿನಲ್ಲಿ ಸೇರಿಕೊಂಡು ಗಿಡಕ್ಕೆ ಬರಕ್ಕೆ ಪ್ರಾರಂಭ ಆಗ್ತದೆ. ಇದು ಒಂದು ಪದ್ಧತಿ. ಆಮೇಲೆ ಮಳೆಗಾಲದ ಮೊದಲು ಕೊಡುವಾಗ ನೀವು ಬುಡ ಬಿಡಿಸುವ ಅಗತ್ಯ ಇಲ್ಲ, ಯಾಕಂದ್ರೆ ಮಣ್ಣು ಗಟ್ಟಿಯಾಗಿರುವುದಿಲ್ಲ. ಅವರು ಮಣ್ಣಿನ ಮೇಲ್ಭಾಗದಲ್ಲಿ ಹಾಕಿ ಇಸುಮುಳ್ಳು ಅಥವಾ ಒಂದು ಗುದ್ದಲಿಯಿಂದ ಅದನ್ನು ಮಿಕ್ಸ್ ಮಾಡಿ ಮಣ್ಣು ಸಣ್ಣ ಸೇರಿಸಿಬಿಟ್ರೆ ಸಾಕಾಗ್ತದೆ. ಹಾಗಾಗಿ ಯಾವಾಗೆ ಅಪ್ಲೈ ಮಾಡಿ, ಹೇಗೆ ಅಪ್ಲೈ ಮಾಡಿ, ಪೋಷಕಾಂಶಗಳು ಮಣ್ಣಿನಲ್ಲಿ ಸೇರಬೇಕು. ಈಗ ಪೋಷಕಾಂಶವನ್ನು ಕೊಡುವಂತಹ ಸಂದರ್ಭದಲ್ಲಿ ನೇರ ರಸಗೊಬ್ಬರವನ್ನು ಕೊಡುವಂತಹ ಒಂದು ವಿಧಾನ ಅಳವಡಿಸಿರುತ್ತಾರೆ, ಜೊತೆಗೆ ಈ ಸಂಯುಕ್ತ ಅಥವಾ ಕಾಂಪ್ಲೆಕ್ಸ್ ಫರ್ಟಿಲೈಸರ್ ಅಂತ ಹೇಳ್ತೀವಿ, ಇದರ ರೂಪದಲ್ಲಿಯೂ ಕೂಡ ಕೊಡುವಂತವ್ರು ಇರ್ತಾರೆ. ಏನು ಅನುಕೂಲತೆ ಇದೆ, ಏನು ಅನಾನುಕೂಲತೆ ಇದೆ? ಅನುಕೂಲತೆ ಅಂತಂದ್ರೆ ನಮಗೆ ಹಾಕ್ಲಿಕ್ಕೆ ತುಂಬಾ ಸಹಾಯ ಆಗ್ತದೆ, ಬೇರೆ ಬೇರೆ ಮಿಕ್ಸ್ ಮಾಡುವ ಅವಶ್ಯಕತೆ ಇರೋದಿಲ್ಲ. ಆದ್ರೆ ಸಮಸ್ಯೆ ಎಲ್ಲಿ ಅಂತಂದ್ರೆ, ನಾ ಹೇಳಿದ ಸಮತೋಲನ ಆಹಾರ ಬೇಕು. ಅಡಿಕೆಗೆ 100 ಗ್ರಾಂ ಸಾರಜನಕ, 40 ಗ್ರಾಂ ರಂಜಕ, 140 ಗ್ರಾಂ ಪೊಟಾಶ್ ಬೇಕು ವರ್ಷಕ್ಕೆ ಈ ರೇಷದಲ್ಲಿ ಬೇಕು. ಈಗ ಯಾವುದೇ ಒಂದು ಕಾಂಪ್ಲೆಕ್ಸ್ ಫರ್ಟಿಲೈಸರ್ ತಗೊಂಡ್ರೆ ಇರುವಂತದ್ದು 19 ಅಥವಾ 20 17 ಆಗಿರ್ತದೆ. ಹಾಗಿದ್ದಾಗ ಈ ಒಂದು ನಾನು ಹೇಳಿದ ರೇಷಿಯೋ ಹೇಳಿದೀವಲ್ಲ 140 140 ಅಂತೇಳಿ, ಆ ಪ್ರಮಾಣದಲ್ಲಿ ಗೊಬ್ಬರ ಕೊಡ್ಲಿಕ್ಕೆ ಆಗುದಿಲ್ಲ. ಕೊಡ್ಲಿಕ್ಕೆ ಆಗದೆ ಇದ್ರೆ ಅಸಮತೋಲನವಾಗಿ ಕೊರತೆ ಕಂಡು ಬರುತ್ತದೆ, ಪೋಷಕಾಂಶಗಳ ಸರಿಯಾದ ಬಳಕೆ ಆಗುವುದಿಲ್ಲ, ಬೆಳೆ ಮೇಲೆ ಪರಿಣಾಮ ಬೀರುತ್ತದೆ. ಹಾಗಾಗಿ ಆದಷ್ಟು ಮಟ್ಟಿಗೆ ರೈತರು ಈ ಕಾಂಪ್ಲೆಕ್ಸ್ ಗೊಬ್ಬರ ಬಳಸುವ ಬದಲು ಉಳಿದ ಗೊಬ್ಬರಗಳನ್ನ ಯೂರಿಯಾ ಇರಬಹುದು, ರಾಕ್ ಫಾಸ್ಫೇಟ್ ಇರಬಹುದು, ಮೊರಟಾ ಪೊಟಾಶ್ ಇರಬಹುದು, ಇವನ್ನ ಸಪರೇಟ್ ಆಗಿ ಮಾಡಿಕೊಂಡು ಬೇಕಷ್ಟು ಪ್ರಮಾಣದಲ್ಲಿ ಮಿಕ್ಸ್ ಮಾಡಿಕೊಂಡು ಗಿಡಕ್ಕೆ ಕೊಟ್ಟರೆ ಖರ್ಚು ಕಡಿಮೆ ಆಗ್ತದೆ ಮತ್ತು ಹೆಚ್ಚು ಮಟ್ಟಿಗೆ ಲಾಭ. ಈಗ ದ್ರವ ರೂಪದಲ್ಲಿಯೂ ಕೂಡ ರಸಗೊಬ್ಬರವನ್ನ ಅಡಿಕೆ ಮರದ ಬೇರುಗಳಿಗೆ ಕೊಡಬಹುದು ಅನ್ನುವಂತಹದ್ದು ರಸಾವರಿ ವಿಧಾನ ಈ ಬಗ್ಗೆ. ಹೌದು, ಇದು ಇತ್ತೀಚಿನ ಒಂದು ತಾಂತ್ರಿಕ ಅಂತ ಹೇಳಬಹುದು. ಯಾಕಂದ್ರೆ ಬೇರುಗಳಿಂದ ಪೋಷಕಾಂಶ ತಗೊಳ್ಳಿಕ್ಕೆ ಸಹಾಯ ಆಗಲಿ ಅಂತ ಮಾಡುವಂತಹ ಉಪಕರಣ, ಅದಲ್ಲದೇ ಖರ್ಚು ಕಡಿಮೆ ಮಾಡಲಿಕ್ಕೆ ಇರುವಂತಹ ಒಂದು ವಿಧಾನ. ಇದರಲ್ಲಿ ಗೊಬ್ಬರಗಳನ್ನ ನೀರಿನಲ್ಲಿ ಕರಗಿಸಿ ಹನಿ ನೀರಾವರಿ ಮೂಲಕ ಕೊಡುವಂತ ಒಂದು ಪದ್ಧತಿ. ಹೀಗೆ ಕೊಟ್ಟಾಗ ಗಿಡಕ್ಕೆ ಬೇಕಾದಂತ ಸಮಯದಲ್ಲಿ ಬೇಕಷ್ಟು ಪ್ರಮಾಣದಲ್ಲಿ ಗೊಬ್ಬರ ಸಿಗ್ತದೆ, ಪೋಷಕಾಂಶ ಸಿಗ್ತಾ ಇರ್ತದೆ ಮಣ್ಣಿನಲ್ಲಿ. ಇದರಿಂದ ಒಂದು ನಷ್ಟ ಕಡಿಮೆ ಆಗ್ತದೆ, ಉಳಿತಾಯ ಜಾಸ್ತಿ ಮಾಡಬಹುದು, ಮರಗಳಿಗೆ ತಕ್ಕ ಪ್ರಮಾಣ ಸರಿಯಾದ ಪ್ರಮಾಣದಲ್ಲಿ ಬೇಕಾದಾಗ ಪೋಷಕಾಂಶ ಸಿಗುವುದರಿಂದ ಹೆಚ್ಚು ಉಳಿದುಕೊಳ್ಳಿಕ್ಕೆ ಪ್ರಾರಂಭ ಮಾಡ್ತವೆ ಗಿಡಗಳು. ಈಗ ನಮ್ಮ ಅಡಿಕೆಯಲ್ಲಿ ಮಾಡೋದಾದ್ರೆ, ಅಡಿಕೆ ಸಸಿ ಇದ್ದಾಗ ನೀವು ರಾಸಾಯನಿಕ ಗೊಬ್ಬರವನ್ನು ಬಳಸಿಕೊಂಡು ರಸಾವರಿ ಕೊಡ್ತೀರಿ ಅಂತಾದ್ರೆ 50% ಅಷ್ಟು ಗೊಬ್ಬರವನ್ನು ಕಡಿಮೆ ಮಾಡಬಹುದು, ಅದಷ್ಟು ಉಳಿತಾಯ ಮಾಡಬಹುದು ನಾವು. ಆಮೇಲೆ ಇಳುವರಿ ಕೊಡ್ಲಿಕ್ಕೆ ಪ್ರಾರಂಭ ಆದ್ಮೇಲೆ ಸುಮಾರು 20% ಅಷ್ಟು ಗೊಬ್ಬರವನ್ನು ಉಳಿಸಬಹುದು. ಕೊಡುವ ವಿಧಾನ ಅಂತಂದ್ರೆ ಯೂರಿಯಾ ಮತ್ತೆ ಪೊಟ್ಯಾಶ್ ಅನ್ನ ಗೊಬ್ಬರ ಕೊಡುವ ದಿನ ಬೆಳಿಗ್ಗೆ ನೀರಿನಲ್ಲಿ ಕರಗಿಸಿ ಸೋಸಿ ನಮ್ಮ ವೆಂಚುರಿ ಮೂಲಕ ಹನಿ ನೀರಾವರಿಯಲ್ಲಿ ಸೇರಿಸುವಂತದ್ದು. ಇನ್ನು ಡಿಎಪಿ ಕೊಡೋದಾದ್ರೆ, ರಾಕ್ ಫಾಸ್ಫೇಟ್ ಕೊಡ್ಲಿಕ್ಕೆ ಆಗುದಿಲ್ಲ, ಡಿಎಪಿ ಕೊಡಬೇಕು. ಡಿಎಪಿ ಕೊಡೋದಾದ್ರೆ ಮುಂಚಿನ ದಿವಸ ರಾತ್ರಿ ನೀರಿನ ಹಾಕೊಂಡು ಮರು ದಿವಸ ಬೆಳಿಗ್ಗೆ ಅದನ್ನು ಸೋಸಿ ಮೇಲಿನ ಬಗ್ಗಡವನ್ನು ತೆಗೆದು ಆ ದ್ರವವನ್ನ ನೀರಿಗೆ ಸೇರಿಸುವಂತದ್ದು. ಹೀಗೆ ಮಾಡಿದಾಗ ನಾವು ಕಂಡದ ಪ್ರಕಾರ ಸುಮಾರು ಒಂದು 40% ಇಳುವರಿ ಹೆಚ್ಚಾಗಿದೆ, ಹಾಗೆ ಸುಮಾರು ಅಷ್ಟೇ ಉಳಿತಾಯ ಸಹ ಆಗಿದೆ. ಹಾಗಾಗಿ ಕಂಡು ರೈತರಿಗೆ ಲಾಭ ಹೆಚ್ಚಾಗ್ತದೆ, ಒಂದು ಉಳಿತಾಯ ಮತ್ತೊಂದು ಇಳುವರಿ ಹೆಚ್ಚಾಗಿ ಹೆಚ್ಚಾಗ್ತದೆ, ಅದೇ ಕೂಡ ಹೆಚ್ಚಾಗ್ತದೆ. ಈಗ ಕೃಷಿ ತ್ಯಾಜ್ಯಗಳ ಒಂದು ಮರುಬಳಕೆ ಮಾಡುವಂತಹದ್ದು ಮತ್ತು ಈ ಹಸಿರೆಲೆ ಗೊಬ್ಬರದ ಬಳಕೆ ಈ ಬಗ್ಗೆ. ಅಡಿಕೆ ತೋಟದಲ್ಲಿ ಸುಮಾರು ಒಂದು 5-6 ಟನ್ ಅಷ್ಟು ತ್ಯಾಜ್ಯ ಸಿಗ್ತದೆ ನಮಗೆ. ಸೋಗೆ ಇರಬಹುದು ಅಥವಾ ಅಡಿಕೆ ಸಿಪ್ಪೆ ಇರಬಹುದು, ಅಡಿಕೆ ಗೊನೆ ಇರಬಹುದು, ಕಾಯಿ ತೆಗೆದಾದ್ಮೇಲೆ ನೋಡಿದಾಗ ಇಷ್ಟು ಸಿಗ್ತದೆ ನಮಗೆ. ಇದನ್ನ ನಾವು ಕಂಪೋಸ್ಟ್ ಮಾಡಿ ಬಳಸಬಹುದು. ಒಂದು ವರ್ಮಿ ಕಂಪೋಸ್ಟ್ ಅಂತ 10 ವರ್ಮ ಮಾಡ್ಕೊಂಡು ಎರೆಹುಳ ಗೊಬ್ಬರ ಮಾಡ್ಕೋಬಹುದು, ಇಲ್ಲ ಅಂತಂದ್ರೆ ಮುಚ್ಚಿಗೂ ಉಪಯೋಗಿಸಬಹುದು, ಹಾಗೆ ಮಾಡಬಹುದು. ಹೀಗೆ ಮಾಡಿದಾಗ ಸುಮಾರು ಒಂದು 50% ಅಷ್ಟು ಸಾರಜನಕ ಉಳಿಸಬಹುದು ಅದರಲ್ಲಿ. ಹಾಗೆ ಸುಮಾರೊಂದು 30% ರಂಜಕಗೊಳಿಸಬಹುದು. ಪೊಟ್ಯಾಶ್ ಮಾತ್ರ ಇಲ್ಲ, ಪೊಟ್ಯಾಶ್ ಕಡಿಮೆ ಆಗ್ತದೆ. ಹಾಗಾಗಿ ಈ ಒಂದು ಬಳಸಿಕೊಂಡು ನೀವು ಅಡಿಕೆ ಬೆಳೆದಾಗ ಸುಮಾರು 1-3 ವರ್ಷದಷ್ಟು ಗೊಬ್ಬರ ಉಳಿಸಬಹುದು, ಸಂಗಡ ಅಷ್ಟು ಖರ್ಚು ಕಡಿಮೆ ಆಗ್ತದೆ. ಮತ್ತೆ ನಾವು ಮೊದಲು ಹೇಳಿದಾಗ ಮಣ್ಣಿಗೆ ಆಹಾರ ಕೊಡಬೇಕು, ಇದೊಂದು ಮೂಲ. ಯಾವ ತ್ಯಾಜ್ಯ ಮಣ್ಣಿಗೆ ಸೇರಿಸಾಗ ಆ ಮಣ್ಣಿಗೆ ಆಹಾರ ಸೂಕ್ಷ್ಮಾಣುಗಳು ಬೆಳೀತವೆ, ಬೆಳೆದು ಮಣ್ಣಿಗೆ ಗಿಡಕ್ಕೆ ಬೇಕಾದಂತಹ ಪೋಷಕಾಂಶ ಕೊಡಲಿಕ್ಕೆ ಸಹಾಯ ಮಾಡ್ತವೆ. ಹಾಗೆ ಇದಲ್ಲದೇ ಹಸಿರೆಲೆ ಗೊಬ್ಬರಗಳು, ಜೆರ್ಸಿಡಿ ಇರಬಹುದು ಗೊಬ್ಬರದ ಗಿಡ ಅಂತ ಹೇಳ್ತೀವಿ ಇಲ್ಲಿ, ಅದಿರಬಹುದು ಅಥವಾ ಯಾವುದೇ ಒಂದು ಕಾಡಿನ ಹಸಿರೆಲೆ ಗೊಬ್ಬರ ಹಾಕಬಹುದು. ಅದನ್ನು ಸಹ ನಾವು ಅಡಿಕೆ ಮರಕ್ಕೆ ನಾವು ಶಿಫಾರಸು ಮಾಡಿದ ಪ್ರಮಾಣ ಅಂತಂದ್ರೆ ರಾಸಾಯನಿಕ ಗೊಬ್ಬರ ಅಲ್ದೇನೆ ಸಂಗಡ ಸುಮಾರು 12 ಕೆಜಿಯಷ್ಟು ಕಂಪೋಸ್ಟ್ ಅಂತ ಹೇಳಿದ್ವಿ, ಅಷ್ಟೇ ಪ್ರಮಾಣದಲ್ಲಿ ಹಸಿರೆಲೆ ಗೊಬ್ಬರ ಇಷ್ಟು ಕೊಟ್ಟಾಗ ಮಾತ್ರ ಅದು ಸಂಪೂರ್ಣ ಕೃಷಿಯಾಗಿ ಗಿಡಕ್ಕೆ ಬೇಕಾದ ಪೋಷಕಾಂಶ ಸಿಗ್ತದೆ, ಒಂದು ಮಣ್ಣಿಗೆ ಬೇಕಾದಂತಹ ಪೋಷಕಾಂಶ ಸಿಗ್ತದೆ, ಎರಡರ ಮಿಲನವಾಗಿ ಸಾವಯವ ರೀತಿಯಲ್ಲಿ ಮಣ್ಣು ಚೆನ್ನಾಗಿ ಗಿಡಕ್ಕೆ ಬೇಕಾದ ಪೋಷಕಾಂಶವೂ ಸಿಕ್ಕು ಇಳುವರಿ ಹೆಚ್ಚಾಗಿ ಕಂಡು ಬರ್ತದೆ. ಇನ್ನೊಂದು ವಿಚಾರ ನಿಮಗೆ ಹೇಳ್ತೀನಿ ಇಷ್ಟಪಡ್ತೇನೆ. ಈ ಸಮತೋಲನ ಪೋಷಕಾಂಶ ಅಂತಂದ್ರೆ ಅದರ ಸಮಸ್ಯೆಗಳು ತುಂಬಾ ಕಡೆ ಬರ್ತಾ ಇದೆ. ಈಗ ಹಿಡಿಮುಂಡಿಗೆ ಇರಬಹುದು ಅಥವಾ ಗೆಣ್ಣುಗಳು ಕ್ರಾಸ್ ಆಗಿರುವಂತಿರಬಹುದು, ಹಾಗೆ ನಮ್ಮ ಚಂಡೆಗಳು ಬಾಗುವಂತಿರಬಹುದು, ಹಾಗೆ ನಳ್ಳಿ ಒಡೆದು ಬೆಳೆಯುವಂತಿರಬಹುದು, ಸಣ್ಣ ಸಣ್ಣ ನಳ್ಳಿಗಳು ಒಡೆದು ಬೀಳುವಂತಹದ್ದು. ಈಗಲೇ ಕಾರಣ ಅಂತಂದ್ರೆ ಪೋಷಕಾಂಶದ ಅಸಮತೋಲನ ಲಭ್ಯತೆ, ಜಿಂಕ್ ಕೊರತೆ ಆಗಬಹುದು ಮಣ್ಣಿನಲ್ಲಿ. ಜಿಂಕ್ ಕೊರತೆ ಆದಾಗ ಹಿಡಿಮುಂಡಿಗೆ ರೋಗ ಬರಲು ಸಾಧ್ಯತೆ ಇದೆ. ಕೊರತೆ ಆಗುತ್ತಂತಂದ್ರೆ ರಂಜಕ ಮಣ್ಣಿಗೆ ಹೆಚ್ಚು ಕೊಟ್ಟಾಗ ಈ ಸತು ಅಂತ ಹೊಳಿಕ್ ಆಗಲ್ಲ ಗಿಡಕ್ಕೆ. ಆಮೇಲೆ ಕೆಲವೊಮ್ಮೆ ಸತು ಇದ್ರೂ ಸಹ ಬೇರಿನಲ್ಲಿ ಗಾಳಿ ಆಡದೇನೆ ಹಿಡ್ಕೊಳ್ಳಿಕ್ ಆಗುದಿಲ್ಲ. ಹಾಗಾಗಿ ಮಣ್ಣು ಪರೀಕ್ಷೆ ಮಾಡಲೇಬೇಕು. ಮಣ್ಣು ಪರೀಕ್ಷೆ ಆಧಾರದ ಮೇಲೆ ಪೋಷಕಾಂಶಗಳ ಇಷ್ಟು ನೋಡಿಕೊಂಡು ಸಮರ್ಪಣವಾದ ಕೊಡ್ತಾ ಇದ್ರೆ ಈ ಸಮಸ್ಯೆಗಳಿಗೆ ಸಾಮಾನ್ಯ ಬರುವಂತಹ ಸಮಸ್ಯೆಗಳಿಗೆ ಸಂಪೂರ್ಣವಾಗಿ ನಾವು ಸಮಸ್ಯೆ ಪರಿಹಾರ ಮಾಡಿಕೊಂಡು ಅತ್ಯಂತ ಲಾಭದಾಯಕವಾಗಿ ಅಡಿಕೆಯನ್ನು ಬೆಳೆಸಬಹುದು. ಒಳ್ಳೇದು ಡಾಕ್ಟರ್ ರವಿ ಭಟ್ ಅವರೇ. ಅಡಿಕೆ ಬೆಳೆಯಲ್ಲಿ ಪೋಷಕಾಂಶಗಳ ಒಂದು ಸಮರ್ಥ ನಿರ್ವಹಣೆಯನ್ನ ಯಾವ ರೀತಿ ಮಾಡಬೇಕು ಅನ್ನೋದ್ರ ಬಗ್ಗೆ ಬಹಳಷ್ಟು ವಿಚಾರವನ್ನ ಹಂಚಿಕೊಂಡಿದ್ರಿ. ತುಂಬಾ ಧನ್ಯವಾದಗಳು. ನಮಸ್ಕಾರ. ಇದುವರೆಗೆ ಅಡಿಕೆ ಬೆಳೆಯಲ್ಲಿ ಪೋಷಕಾಂಶ ನಿರ್ವಹಣೆ ಈ ಕುರಿತು ಸಿಪಿಸಿಆರ್ಐ ಕಾಸರಗೋಡ್ನ ಪ್ರಧಾನ ವಿಜ್ಞಾನಿ ಡಾಕ್ಟರ್ ರವಿಭಟ್ ಅವರೊಂದಿಗಿನ ಸಂದರ್ಶನ ಕೇಳಿದಿರಿ. ಈಗ ಕೃಷಿ ಮಾಹಿತಿ. ಸಾಮಾನ್ಯವಾಗಿ ಕೊಕ್ಕೋ ಬೆಳೆಯನ್ನು ಅಡಿಕೆ ಮತ್ತು ತೆಂಗಿನ ತೋಟಗಳಲ್ಲಿ ಬೆಳೆಯಲಾಗುತ್ತದೆ. ಹಾಗಾಗಿ ಮುಖ್ಯ ಬೆಳೆಗೆ ಹಾನಿಯಾಗದ ಹಾಗೆ ಮಾಡುವುದಕ್ಕೆ ಕೊಕ್ಕೋ ಗಿಡದ ಆಕಾರ ಮತ್ತು ಹರಡುವಿಕೆಯನ್ನು ನಿಯಂತ್ರಣದಲ್ಲಿ ಇಡಬೇಕು. ಇದಕ್ಕಾಗಿ ಸೂಕ್ತ ಹಾಗೂ ಕ್ರಮಬದ್ಧ ಸವರುವಿಕೆ ಈ ಬೆಳೆಯಲ್ಲಿ ಅತಿ ಅವಶ್ಯ. ಸವರುವಿಕೆಯನ್ನು ಸಾಮಾನ್ಯವಾಗಿ ಜುಲೈ ಆಗಸ್ಟ್ ತಿಂಗಳಲ್ಲಿ ಮಾಡಬೇಕಾಗ್ತದೆ. ಇಲ್ಲಿ ಎರಡು ರೀತಿಯ ಸವರುವಿಕೆಯನ್ನು ನಾವು ಗಮನಿಸಬಹುದು. ಗಿಡಗಳಿಗೆ ಆಕಾರ ಕೊಡುವಂತಹದ್ದು ಒಂದು ವಿಧ. ಹೊಸ ಸಸಿಗಳಲ್ಲಿ ಗಿಡದ ಎತ್ತರವನ್ನು ನಿರ್ಧರಿಸುವುದಕ್ಕೆ ಈ ಸವರುವಿಕೆ ಸಹಾಯ ಮಾಡುತ್ತದೆ. ಕೊಕ್ಕೋ ಕಾಂಡವು 1-2 ಮೀಟರ್ ಎತ್ತರದವರೆಗೆ ಬೆಳೆದ ಮೇಲೆ ಕವಲು ಓಡಿದರೆ ತೋಟದಲ್ಲಿ ವಿವಿಧ ಕೆಲಸಗಳಿಗೆ ಅನುಕೂಲವಾಗುತ್ತದೆ. ಸ್ಪ್ರಿಂಕ್ಲರ್ ನೀರನ್ನು ಅಳವಡಿಸುವುದಕ್ಕೂ ಕೂಡ ಅನುಕೂಲವಾಗುತ್ತದೆ. ಈ ಸವರುವಿಕೆಯು ಕೊಕ್ಕೋ ಗಿಡದಲ್ಲಿ ಕವಲು ಒಡೆಯುವ ಎತ್ತರ ಮತ್ತು ಕವಲುಗಳ ಸಂಖ್ಯೆಗಳನ್ನು ನಿರ್ಧರಿಸುವುದಕ್ಕೆ ಸಹಾಯ ಮಾಡುತ್ತದೆ. ಪ್ರಬುದ್ಧ ಗಿಡಗಳಲ್ಲಿ ಸವರುವಿಕೆಯಲ್ಲಿ ಎರಡು ವಿಧಗಳಿವೆ. ನೈರ್ಮಲ್ಯತಾ ಸವರುವಿಕೆ ಮತ್ತು ರಚನಾ ಸವರುವಿಕೆ. ನೈರ್ಮಲ್ಯತಾ ಸವರುವಿಕೆ ಅಂತಂದ್ರೆ ರೋಗ ಪೀಡಿತವಾಗಿರುವಂತಹದ್ದು ಹಾಗೂ ಅನುಪಯುಕ್ತ ಕೊಂಬೆಗಳನ್ನು ತೆಗೆದು ಗಿಡಗಳು ಆರೋಗ್ಯದಿಂದ ಇರುವ ಹಾಗೆ ನೋಡಿಕೊಳ್ಳುವುದಕ್ಕೆ ಈ ಸವರುವಿಕೆ ಸಹಾಯ ಮಾಡುತ್ತದೆ. ಇದರಲ್ಲಿ ಕಾಂಡದಿಂದ ಹೊರಡುವಂತಹ ಉಪರೆಂಬೆಗಳನ್ನು ತೆಗೆಯುವುದು, ಸತ್ತ ರೆಂಬೆಗಳನ್ನು ತೆಗೆಯುವಂತಹದ್ದು, ಕಾಂಡಕ್ಕೆ ಸುತ್ತಿಕೊಳ್ಳುವ ಗಿಡ ಮತ್ತು ಬಳ್ಳಿಗಳನ್ನು ತೆಗೆಯುವುದು, ಇರುವೆಯ ಗೂಡುಗಳನ್ನು ತೆಗೆಯುವುದು, ರೋಗ ಪೀಡಿತವಾಗಿರುವುದು ಹಾಗೂ ಇಲಿ ಅಳಿಲುಗಳು ತಿಂದು ಹಾಕಿರುವಂತಹ ಕಾಯಿಗಳನ್ನು ತೆಗೆಯುವಂತಹದ್ದು ಒಳಗೊಂಡಿದೆ. ಇನ್ನು ಎರಡನೆಯ ವಿಧಾನ ಅಂತಂದ್ರೆ ರಚನಾ ಸವರುವಿಕೆ.

किसान सबल देश प्रबल। ಈಗ ಭಕ್ತಿಗೀತೆಗಳು ಶೀಲಾ ಅವರ ಧ್ವನಿಯಲ್ಲಿ ಕೇಳಿ ಶ್ರೀಚಂದ್ರು ಅವರ ರಚನೆ. ಚಕ್ರಧಾರಿಣಿ ನೀ ಮಾತಂಗಿ ಮಮತಾಂಗಿ ಶುಭ ದಾತೆ ಜಗನ್ಮಾತೆ ಆದಿ ಅಂತ್ಯ ನೀನಮ್ಮ ಜಗಜನನಿ ಶ್ರೀಚಕ್ರಧಾರಿಣಿ ನೀ ಮಾತಂಗಿ ಮಮತಾಂಗಿ ಆದಿ ಅಂತ್ಯ ನೀನಮ್ಮ ಜಗಜನನಿ ಶ್ರೀಚಕ್ರಧಾರಿಣಿ ನೀ ಮಾತಂಗಿ ಮಮತಾಂಗಿ ಆದಿ ಅಂತ್ಯ ನೀನಮ್ಮ ಜಗಜನನಿ ಶ್ರೀಚಕ್ರಧಾರಿಣಿ ನೀ ಮಾತಂಗಿ ಮಮತಾಂಗಿ. ಎಸ್ಪಿ ಬಾಲಸುಬ್ರಹ್ಮಣ್ಯಂ ಹಾಡಿರುವ ಗೀತೆ, ರಚನೆ ನಾಗರಾಜ್. ನಾಮದಿಂದ ಜನುಮ ಪಾವನ ಅಮ್ಮ ನಿನ್ನ ಧ್ಯಾನವೊಂದಿ ಮುಕುತಿ ಸಾಧನ ಅಮ್ಮ ನಿನ್ನ ನಾಮದಿಂದ ಜನುಮ ಪಾವನ ಅಮ್ಮ ನಿನ್ನ ಧ್ಯಾನವೊಂದಿ ಮುಕುತಿ ಸಾಧನ ಶಾರದಾಂಬೆ ಜಯ ಜಗದಂಬೆ ಶಾರದಾಂಬೆ ಜಗದಂಬೆ ನಿನ್ನನೇ ನಂಬಿದೆ ನೀರಜಾಕ್ಷಿ ಕರುಣದಿ ಅರಸು ಎನ್ನುತ್ತ ಬೇಡುವೆ ಅಮ್ಮ ನಿನ್ನ ನಾಮದಿಂದ ಜನುಮ ಪಾವನ ಅಮ್ಮ ನಿನ್ನ ಧ್ಯಾನವೊಂದೆ ಮುಕುತಿ ಸಾಧನ ಪ್ರೇಮ ದೂರಿಗೆ ದೂರ ದೂರ ದೂರ ಇರುವ ಬಾಳ ತೀರಕ್ಕೆ ಸಾರ ಸವಿಯು ಸೇರಿರುವಂತ ಪ್ರೇಮ ದೂರಿಗೆ ಮೀರಿ ನಿನ್ನ ನಗುವಿನ ಕೊನಲು ನವ್ಯ ಲೋಕಕ್ಕೆ ದಾರಿ ತೋರು ಭಕುತಗೆ ಸತತ ಹೃದಯ ನಾಕಕ್ಕೆ ದಾರಿ ತೋರು ಭಕುತಗೆ ಸತತ ಹೃದಯ ನಾಕಕ್ಕೆ ಅಮ್ಮ ನಿನ್ನ ನಾಮದಿಂದ ಜನುಮ ಪಾವನ ಅಮ್ಮ ನಿನ್ನ ಧ್ಯಾನವೊಂದೆ ಮುಕುತಿ ಸಾಧನ ಮಡದಿ ಮಕ್ಕಳು ಎನ್ನುವ ಭಾವ ಉಳಿಯಲಿ ಕನಸ ಸ್ವರ್ಗ ನಾಶವಾಗಿ ಉರಿದು ಹೋಗಲಿ ಮನೆ ಮಡದಿ ಮಕ್ಕಳು ಎನ್ನುವ ಭಾವ ಉಳಿಯಲಿ ಕನಸ ಸ್ವರ್ಗ ನಾಶವಾಗಿ ಉರಿದು ಹೋಗಲಿ ಮನವು ಕರ್ಮ ಫಲವನು ಬಯಸದೆ ನಿನ್ನ ಹಾಡಲಿ ಮನವು ಕರ್ಮ ಫಲವನು ಬಯಸದೆ ನಿನ್ನ ಹಾಡಲಿ ದಿನವು ದಾನ ಧರ್ಮ ಗೈವ ಮನವು ನನ್ನದಾಗಲಿ ದಿನವು ದಾನ ಧರ್ಮ ಗೈವ ಮನವು ನನ್ನದಾಗಲಿ. ಕೊನೆಯಲ್ಲಿ ಕೇಳಿ ಬಿ ಕೆ ಸುಮಿತ್ರಾ ಹಾಡಿರುವ ರವಿರಾಜ್ ಅವರ ರಚನೆ.